ಅಲ್ಲಿ ಹೋದಾಗ ಸಾವಿರಾರು ಯುವಕರು ನಮ್ಮ ಒಂದು ಕಥೆಯನ್ನು ಕೇಳಿ ಅವರು ಸಹಿತ ನಿಮ್ಮ ಒಂದು ಮಾದರಿ ರೈತರು ನಮ್ಮ ಫಾರ್ಮ್ಗಳಿಗೆ ಬರ್ರಿ, ಬಂದು ನಮ್ಮ ಮಾರ್ಗದರ್ಶನ ನೀಡ್ರಿ, ಮತ್ತು ಆಗಲಿ ದೂರವಾಣಿ ಕರೆಯನ್ನು ಮಾಡ್ತಿರ್ತಾರೆ, ಅವ್ರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದೀನಿ. ಈಗ ಉಳಿದೆಲ್ಲರೂ ನಮ್ಮ ತೋಟಕ್ಕೆ ಆಜುಬಾಜು ನಮ್ಮ ಮಗ್ಗಲ ತೋಟದವರು ಸಹಿತ ರಾಸಾಯನಿಕ ಕೃಷಿ ಮಾಡ್ತಾರೆ, ನಾನು ಸಾವಯವ ಕೃಷಿ ಮಾಡ್ತೀನಿ. ಅವರಿಗೆ ನಮಗೆ ಬೆಳೆಯನ್ನು ಹೋಲಿಸಿದಾಗ ಪ್ರಥಮದಲ್ಲಿ ಕಬ್ಬು ಕಟಾವಾದಾಗ ಬೆಳೆಯ ಸ್ವಲ್ಪ ಕುಂಠಿತ ಅನಿಸ್ತದೆ, ಅವರು ಸರ್ಕಾರ ಗೊಬ್ಬರ ಹಾಕಿದಾಗ ಸಮೃದ್ಧವಾಗಿ ಬಂದಿರ್ತದೆ. ಒಂದು ಎರಡು ಮೂರು ತಿಂಗಳಲ್ಲಿ ಅದು ಸರ್ಕಾರ ಗೊಬ್ಬರದ ರಾಸಾಯನಿಕ ಗೊಬ್ಬರದ ಒಂದು ಶಕ್ತಿ ಕಡಿಮೆ ಆದಾಗ ಮತ್ತೆ ಬೆಳೆ ಕಳೆಗುಂತದೆ. ಆ ನಂತರ ನನ್ನ ಬೆಳೆ ಏನು ಭೂಮಿಯಲ್ಲಿರ್ತಕ್ಕಂಥ ಸಾವಯವ ಉತ್ಪನ್ನಗಳ ಅಣುಜೀವಿಗಳನ್ನ ತೆಗೆದುಕೊಂಡು ಬೆಳೆಯಕತ್ತಪ್ಪ ಅಂದ್ರೆ ಆ ಮಗ್ಗಲ ತೋಟದವರಿಗೆ ಮತ್ತು ನಮ್ಮ ತೋಟದವರಿಗೆ ಬೆಳೆನ ಡಿಫ್ರೆನ್ಸ್ ಆಗ್ಬಿಡ್ತದೆ. ಅವಾಗ ಏನಂತಾರೆ, ಇವ್ರು ಏನು ಹಾಕಿ ಬೆಳೀತಾರೆ, ಏನು ಗೊಬ್ಬರನ ಹಾಕಂಗಿಲ್ಲ, ಹೆಂಗೆ ಬೆಳಿತೈತಿ ಅನ್ನೋದನ್ನ ಆಶ್ಚರ್ಯವಾಗಿ ನೋಡ್ತಾರೆ. ಇತ್ತಿತ್ತಲಾಗಿ ಮೊದಲು ನನ್ನನ್ನು ಎಲ್ಲರೂ ಅಸಹ್ಯವಾಗಿ ನೋಡ್ತಿದ್ರು, ಏನು ಮಾಡ್ತಾರೆ ಇವರು, ಆಕಳು ಸಗಣಿ ತರ್ತಾರೆ, ಗೋಮೂತ್ರ ತರ್ತಾರೆ, ಹೊಲಸು ಇದ್ರೊಳಗೆ ಕೈಯಾರಿಸ್ತಾರೆ ಅನ್ನುವಂಥ ಒಂದು ಅಸಹ್ಯ ಭಾವನೆಯಿಂದ ನೋಡ್ತಿದ್ರು. ಇತ್ತಿತ್ತಲಾಗಿ ನನ್ನ ಬೆಳೆಯನ್ನು ನೋಡಿ ಹಾಗೂ ನನ್ನ ಕಟ್ಟಕಡೆ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿಯನ್ನು ನೀಡಿದಾಗ ಇವತ್ತು ನನ್ನನ್ನು ವಿಶೇಷವಾಗಿ ನೋಡಕತ್ತಾರ, ಹಾಗೂ ಅವರು ಸಹಿತ ನನ್ನಿಂದ ಮಾರ್ಗದರ್ಶನ ಪಡೆಯಕತ್ತಾರ. ನಮ್ಮೂರೊಳಗೆ ಸುಮಾರು 10-15 ನನ್ನ ಗೆಳೆಯರು ಸಹಿತ ಸಾವಯವ ಕೃಷಿ ಕಡೆ ಒಲವು ತೋರಿಸಿ ಅವರು ಮಾರ್ಗದರ್ಶನ ತಗೊಂಡು ಮಾಡಕತ್ತಾರ. ಇತ್ತಿತ್ತಲಾಗಿ ಈಗ ಸದ್ದ ಅಷ್ಟೂ ನಾವು ಸಾವಯವ ಕೃಷಿ ಒಳಪಡಿಸ್ತೇವೆ. ಸುಮಾರು ಒಂದು 4 ಎಕರೆ ಜಮೀನು ನಮ್ದು ಐತಿಪ್ಪ ಅಂದ್ರೆ ಅಷ್ಟು 4 ಎಕರೆನು ಒಮ್ಮೆ ಸಾವಯವ ಕೃಷಿ ಒಳಪಡಿಸಿದೇವೆ ಅಂದ್ರೆ ಯಶಸ್ವಿ ಆಗಕ್ಕೆ ಸ್ವಲ್ಪ ಕಷ್ಟ ಅನಿಸ್ತೈತಿ. ಅದಕ್ಕಾಗಿ ಹಂತ ಹಂತವಾಗಿ ಮೊದಲು 2 ಎಕರೆ ಮಾಡಿ ಆ ನಂತರ ಮತ್ತೆ 2 ಎಕರೆ ಅದು ಪೂರ ಸಂಪೂರ್ಣ ಸಾವಯವಕ್ಕೆ ಒಳಪಟ್ಟಾಗ ಮುಂದೆ ಮಾಡಬೇಕು ಅಂತೇಳಿ ನಾನು ರೈತರಲ್ಲಿ ಒಂದು ವಿನಂತಿ ಮಾಡ್ಕೋತೇನೆ. ಅಂದ್ರೆ ಈಗ ನಿಮ್ಮ ಸುತ್ತಮುತ್ತಲ ಇರುವಂತಹ ರೈತರು ಇಂತಹ ಒಂದು ಪದ್ಧತಿಯನ್ನು ನೋಡಿ ಅವರು ಕೂಡ ಸಾಕಷ್ಟು ಪ್ರಮಾಣದೊಳಗೆ ಅಳವಡಿಸಿಕೊಳ್ತಾ ಇದ್ದಾರೆ ಅಂತೇರಿ? ಹೌದು ಸರ್, ಇತ್ತಿತ್ತಲಾಗಿ ಏನೈತೆ, ಈಗ 2 ವರ್ಷದಿಂದ ನಮ್ಮ ಬೆಳೆಯನ್ನು ನೋಡಿ ನಮ್ಮ ತೋಟಗಳಿಗೆ ಬಂದಂತಹ ಶಿಕ್ಷಕರು ಸಹಿತ ಅವರು ಕೃಷಿ ಕಡೆ ಒಲವು ತೋರಿ ಸುಮಾರು ಜನ ದ್ರಾಕ್ಷಿಗೂ ಸಾವಯವ ಕೃಷಿಯನ್ನ ಅಳವಡಿಸ್ತಾರ, ನೀವೇನ್ ಮಾಡಿದ್ರೆ ನಮ್ಮ ಮಾರ್ಗದರ್ಶನ ನೀಡ್ರಿ ಅಂತ ಹೇಳ್ತಾರ. ನಮ್ಮ ಗೆಳೆಯರು ಸುಮಾರು ಒಂದು 15-20 ಜನ ನಮ್ಮೂರೊಳಗೆ, ಆ ನಂತರ ಬೇರೆಯವರೊಳಗೂ ಹಂಗೆ ನಾವು ಸತತವಾಗಿ ದೂರವಾಣಿಯಲ್ಲಿ ಅವರಿಗೆ ಮಾರ್ಗದರ್ಶನ ನೀಡ್ತಾ ಇರ್ತೇವೆ. ಮತ್ತೆ ರಜಾ ದಿನಗಳಲ್ಲಿ ಒಬ್ಬರು ಫಾರ್ಮಿಗೆ ವಿಸಿಟ್ ಹೋಗ್ತೀನಿ ನಾನು ಸ್ವಂತ ಖರ್ಚಿಂದ, ನೀಲ್ರಿ ನೀವು ಬಸ್ಸಾರ ತಗೋರಿ, ಕಾರ್ ಬಾಡಿಗೆ ತಗೋರಿ ಬರ್ರಿ ಅಂತೇಳಿ ಬೇರೆ ತಾಲೂಕಿಗಳಿಗೆ ಬೇರೆ ಜಿಲ್ಲೆಗಳಿಗೆ ಕೊಡ್ತಾರೆ. ಆದ್ರೆ ಅವರಿಂದ ನಾನು ಏನು ಸಂಭಾವನೆ ತಗೋದ್ ನನ್ನ ಸ್ವಂತ ಖರ್ಚಿನಲ್ಲಿ ಅವ್ರಿಗೆ ಹೋಗಿ ಮಾರ್ಗದರ್ಶನ ನೀಡ್ತೀನಿ. ನನಗೆ ಇದು ಶಿಕ್ಷಕ ವೃತ್ತಿಗಿಂತ ಕೃಷಿಕ ವೃತ್ತಿಯಲ್ಲಿ ಮಾರ್ಗದರ್ಶನ ಇದು ಖುಷಿ ಕೊಡ್ತತಿ ಅಂತೇಳಿ ಅವ್ರಿಗೆ ಮಾರ್ಗದರ್ಶನ ಮಾಡಿ ಬರ್ತಾ ಇದ್ದೆ ಸರ್. ಈಗ ನಿಮ್ಮ ಕಬ್ಬಿನ ಇಳುವರಿ ಎಷ್ಟು ತಗೊಳ್ತಾ ಇದ್ದೀರಿ ಮತ್ತೆ ಅದರ ಬೆಲೆ ಏನು ಬರ್ತಾ ಇದೆ? ಸಾವಯವ ಕಬ್ಬು ಅಂತಂದ್ರ ಏನು ಫ್ಯಾಕ್ಟರಿಯವರು ಅದಕ್ಕೇನು ಬೇರೆ ರೇಟ್ ಕೊಡ್ತಾ ಇದ್ದಾರೋ ಹೆಂಗ, ಇದ್ರ ಬಗ್ಗೆ ಏನಾದರೂ ವಿಚಾರ ಅದ? ಇಲ್ಲ ಸರ್, ಅದು ನಾವು ಸಾವಯವ ಕೃಷಿ ಮಾಡೋರಿಗೆ ಅದೇ ಮಾರ್ಕೆಟ್ನಲ್ಲೇ ನಾವು ಇವತ್ತಿನ ದಿವಸ ಫೇಲ್ ಆಗತ್ತೆ ಸರ್. ಮಾರ್ಕೆಟ್ ಇಲ್ಲ ಸಾವಯವ ಕೃಷಿಗೆ, ಎಲ್ಲೇ ಒಬ್ರು ಬೆಳೀತಾರ ಸಂಪೂರ್ಣ ಎಲ್ಲರೂ ಒಂದು ಗ್ರಾಮದಲ್ಲಿ ಸಾವಯವ ಕೃಷಿ ಗ್ರಾಮ ಆದ್ರೆ ಅಲ್ಲೇ ಒಂದು ಮಾರ್ಕೆಟ್ ಅನ್ನು ಮಾಡಿ ಒಂದು ಬೆಲ್ಲವನ್ನ ಬೆಲ್ಲದ ಫ್ಯಾಕ್ಟ್ರಿ ತಯಾರು ಮಾಡಿ ಇಲ್ಲ ಬೇರೆ ಜ್ಯೂಸ್ ಮಾಡಿ ಮಾಡಬಹುದು. ಆದ್ರೆ ಒಂದು ಊರೊಳಗೆ ಒಬ್ರು ಇಬ್ರು ಮಾಡಿದ್ರೆ ಮಾರ್ಕೆಟ್ ಸಿಗಲ್ಲ ಸರ್. ಹಂಗಾಗಿ ರಾಸಾಯನಿಕ ಕೃಷಿ ಮಾಡಿದಾಗ ಯಾವ ರೇಟ್ ಕೊಡ್ತಾರೋ ಅದೇ ರೇಟಿನಲ್ಲಿ ನಾನು ಫ್ಯಾಕ್ಟ್ರಿ ಕಳಿಸ್ತಾ ಇದ್ದೀನಿ. 3,000 ಕೆಲವೊಂದು ಕಬ್ಬಿನ ಫ್ಯಾಕ್ಟ್ರಿ ಸಾವಯವ ಬೆಲ್ಲವನ್ನು ಮಾಡೋರು 5,000 ರೂಪಾಯಿಗೆ ಒಂದು ಟನ್ ಅನ್ನು ತಗೋತಾರೆ. ಆದ್ರೆ ನಮಗೆ ಮಾರ್ಕೆಟ್ ಇಲ್ಲ, ಅದಕ್ಕಾಗಿ ನಾರ್ಮಲ್ ನಾವು ಸಕ್ಕರೆ ಫ್ಯಾಕ್ಟ್ರಿಗೆ ನಾವು ಕೊಡ್ತಾ ಇದ್ದೇವೆ ಸರ್. ಮಾರ್ಕೆಟಲ್ಲಿ ನಾವು ಆಗ್ತಾ ಇಲ್ಲ ಮಾರ್ಕೆಟ್. ಅದು ಸಾವಯವ ಕೃಷಿ ಕಬ್ಬಿಗೆ 10 ಎಕರೆ ಕಬ್ಬಿದೆ ಸರ್. ಆ ಸಾವಯವ ಕೃಷಿಯಲ್ಲಿ ಬೆಳೆದಿದ್ದು ಇಳುವರಿ ಎಷ್ಟು ಬರ್ತದೆ? ಇಳುವರಿ ಮೊದಲ ಕಡಿಮೆ ಇತ್ತು ಸರ್. 1ನೇ ವರ್ಷ ಮಾಡಿದಾಗ ನನಗೆ 25-30 ಟನ್ ಆಯ್ತು 1 ಎಕರೆಗೆ. 2ನೇ ವರ್ಷ 35-40 ಟನ್ ಆಯ್ತು. 3ನೇ ವರ್ಷದಾಗ 50 ಟನ್ ಆಯ್ತು. 4ನೇ ವರ್ಷಕ್ಕೆ ಏನೈತಿ 50-55, 60-65, 50-60. ಈಗೇನು ನಾರ್ಮಲ್ ರೇಂಜ್ನಾಗ ಯಾವ ರೀತಿ ಬೆಳೀತಾರೆ ಅವ್ರಿಗಿಂತ 4-5 ಟನ್ ವರ್ಷ ಇದು ಹೆಚ್ಚಾಗ್ತಾ ಇದೆ. ಇದು ಸಾವಯವ ಕೃಷಿ ಇದು 3 ವರ್ಷನೂ ಹೆಚ್ಚಾಗ್ತಾ ಇದೆ ಸರ್. ಅಂದ್ರೆ ಒಂದು ಲೆಕ್ಕದ ಪ್ರಕಾರ ನಾವೇನ್ ನಿರೀಕ್ಷೆ ಮಾಡಿದ್ವಿ ಸಾವಯವ ಕೃಷಿಯಿಂದ ಮೊದಲಿಗೆ ಕಡಿಮೆ ಆಗ್ತದ, ಆಮೇಲೆ ಬರ್ತಾ ಏನು ಸುಸ್ಥಿರತೆಯನ್ನು ಸಾಧಿಸ್ತೀರಿ ಮತ್ತೆ ಇಳುವರಿ ಹೆಚ್ಚಾಗ್ತದ ಹೊರತಾಗಿ ಕಡಿಮೆ ಆಗುವುದಿಲ್ಲ ಅನ್ನುವಂಥದ್ದು. ಈಗೇನು ತಾವು ಸಾವಯವ ಕೃಷಿ ಮಾಡ್ತಾ ಇದ್ದೀರಿ, ವಾತಾವರಣದೊಳಗೆ ಸಾಕಷ್ಟು ಏರುಪೇರುಗಳಾಗ್ತಿರ್ತಾವ, ಅದರ ಪರಿಣಾಮ ನಿಮ್ಮ ಬೆಳೆ ಮೇಲೆ ಏನಾದ್ರೂ ಆಗ್ತದನ ಹೆಂಗ, ಮತ್ತೆ ರೋಗ ಕೀಟಗಳು ಏನು ನಾವು ಅಂತೀವಿ ಅದರ ಪರಿಣಾಮ ಯಾವ ರೀತಿ ಅದ ಅಂತೀರಿ ನಿಮ್ಮ ಬೆಳೆ ಮೇಲೆ? ಸರ್, ಸಾವಯವ ಕೃಷಿ ಮಾಡುವಂತ ನನ್ನ ಒಂದು ಸ್ವಂತ ಅನುಭವದ ಪ್ರಕಾರ ಸಾವಯವ ಕೃಷಿಗೆ ರೋಗ ರುಜಿನಗಳು ಹವಾಮಾನದ ವೈಪರೀತ್ಯ 75% ಏನು ಪ್ರಭಾವ ಬೀರಲ್ಲ ಸರ್. ರಾಸಾಯನಿಕ ಕೃಷಿಯಲ್ಲಿ 90% ಹವಾಮಾನ ವೈಪರೀತ್ಯ, ಕ್ರಿಮಿಕೀಟಗಳು, ರೋಗ ರುಜಿನಗಳು ಜಾಸ್ತಿ ಬರ್ತಾವೆ ಸರ್. ಯಾಕಂದ್ರೆ ಒಬ್ಬ ಸದೃಢವಾದ ಮನುಷ್ಯನಿಗೆ ರೋಗ ರುಜಿನಗಳು ಬರೋದು ಹೆಂಗೆ ಕಡಿಮೆ, ಹಂಗೆ ಸದೃಢವಾದಂಥ ಭೂಮಿಯಾಗಿ ತಯಾರಾಗ್ಬಿಟ್ಟೆ ಸರ್. ಹವಾಮಾನ ವೈಪರೀತ್ಯ ಯಾರು ತಡ್ಕೋತೈತಿ, ರೋಗ ರುಜಿನಗಳು ಆದರೂ ತಡ್ಕೋತಾವೆ. ಉದಾಹರಣೆ, ನಮ್ಮ ಭೂಮಿನ ಒಂದು ಸುಮಾರು 1-1.5 ತಿಂಗಳಿಂದ ಸಂಪೂರ್ಣ ನೀರಲ್ಲಿ ನಿಂತೈತಿ ಕಬ್ಬು. ಈ ಮತ್ತೊಬ್ಬರು ನೀರಲ್ಲಿ ನಿಂತಿದ್ದು ಅದು ತೂಕವನ್ನು ಕಳೆಯಿತು. ನಮ್ಮ ಭೂಮಿಯಲ್ಲಿ ಇದ್ದಂಥ ಕಬ್ಬು ತೂಕವನ್ನು ಕಳ್ಕೊಳ್ಳಲ್ಲ ಸರ್. ಮತ್ತು ಇವು ದೊನ್ನೆ ಹುಳ ಅಂತ ಹೇಳತ್ತದೆ ಸರ್. ಅದು ರಾಸಾಯನಿಕ ಕೃಷಿ ಮಾಡೋರಿಗೆ ಹೇಳ್ತದೆ ಸರ್.